ಬಟ್ ಸ್ವಲ್ಪ ಸಪೋರ್ಟಿಂಗ್ ಬೇಕು, ಎಜುಕೇಟೆಡ್ ಸ್ವಲ್ಪ ಕಡಿಮೆ ನಮ್ಮದು. ನಾವು ಕೃಷಿಕರಿಂದ ಆವಾಗ ತಂದೆಯವರಿಲ್ಲಂದ್ರೆ ಒಂದು ಸೆವೆಂತ್ ಅಷ್ಟೇ ಓದಿದ್ದು. ಟ್ರೈನಿಂಗಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಏನಾದರೂ ಬೇಕಾದ್ರೆ ಏನಾದರೂ ಒಂದು ಮಾಡಬೇಕನ್ನೋದು ಹುಮ್ಮಸ್ಸಿದೆ, ಅದಕ್ಕೆ ಪ್ರೋತ್ಸಾಹ ಬೇಕು. ಸರ್, ಈಗ ಬೆಂಗಳೂರನ್ನ ಬಿಟ್ಟು ನಿಮ್ಮ ಊರಿಗೆ ಕೃಷಿ ಮಾಡಬೇಕು ಅಂತ ಬಂದ್ರಿ, ಬಂದಾಗ ಹೇಗಿತ್ತು ವಾತಾವರಣ? ತುಂಬಾ ಕ್ರಿಟಿಕಲ್ ಆಗಿತ್ತು, ಯಾಕೆಂದ್ರೆ ನಮ್ಮ ಅಣ್ಣವ್ರು ಇದ್ದಲಾಗಿತ್ತು, ಆದ್ರೆ ಜಮೀನೆಲ್ಲ ಸ್ವಲ್ಪ ಹಾಳು ಬೀಳುವಂತ ಪರಿಸ್ಥಿತಿಯಲ್ಲಿ ಇತ್ತು. ಅದನ್ನ ಡೆವಲಪ್ಮೆಂಟ್ ಮಾಡಿದೆವು. ಆವಾಗ 4 ಕ್ವಿಂಟಲ್ ಇರೋದು ಈಗ 5-5.5 ಕ್ವಿಂಟಲ್ವರೆಗೂ ಆಯ್ತು ಅಡಿಕೆ. ಆದ್ರೆ ಅಣ್ಣಗೂ ಅದರಲ್ಲಿ ಭಾಗ ಕೊಟ್ಟೆ, ಭಾಗ ಕೊಟ್ಟು ಇವಾಗ ಹೊಸದಾಗಿ ಮನೆ ಹತ್ರ ಸ್ವಲ್ಪ ಮಾಡಿದ್ದೀನಿ ತೋಟನ. ಅದು ಸ್ವಲ್ಪ ವ್ಯವಸ್ಥಿತವಾಗಿಲ್ಲ ಅಂತ ಬಿಟ್ಟಿದ್ದೀನಿ, ಈ ಸರಿ ಮಾಡಬೇಕು. ಈ ಸರಿ ಬೇಸಿಗೆಲಿ ತರಕಾರಿ ಬೆಳಿಬೇಕಂತ ಇದ್ದೀನಿ. ಹಣಕಾಸಿಂದು ಸಿಕ್ಕಾಪಟ್ಟೆ ತೊಂದರೆ ಇದೆ, ಮದುವೆ ಆಗಿದೆ, ಮಗು ಇದೆ, ಅದನ್ನೆಲ್ಲ ನೋಡ್ಕೊಂಡು ಹೋಗೋದು ಕಷ್ಟ ಆಗಿದೆ. ಈಗ ಮಾಡಬೇಕು ಅನ್ನೋದಿದೆ. ಹೊಸ ಸರಿ ಹೀರೆ ಹಾಕಿದ್ದೆ, ಅದರಲ್ಲಿ ಏನು ಬೆಳೆ ಬಂದಿಲ್ಲ, ಮಂಗನ ಕಾಟ ಆಯಿತು, ಬಂದಿದೆ ಸಾಧಾರಣ. ಏನು ಹಾಕಿದ್ಕೇನು ಲಾಸ್ ಆಗಿಲ್ಲ, ಮಗೆ ಬೆಳೆದೆ ಅದರಲ್ಲೂ ಬಂದಿದೆ. ಈ ಸರಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು, ಮಗೆ ಬೀನ್ಸ್ ಎಲ್ಲ ಹಾಕ್ಬೇಕನ್ನ ಪ್ಲಾನ್ ಇದೆ. ಈಗ ತರಕಾರಿ ಕೃಷಿಯನ್ನ ಮಾಡುವುದಕ್ಕೆ ಅಂದ್ರೆ ಪ್ರಾರಂಭ ಮಾಡುವುದಕ್ಕೆ ಒಂದು ಜಮೀನಿನ ಒಂದು ಸಿದ್ಧತೆ ಎಲ್ಲ ಹೇಗೆ ಮಾಡ್ಕೊಳ್ಬೇಕಾಗ್ತದೆ? ನೀವು ಕಾಡು ಪ್ರಾಣಿಗಳ ಬಗ್ಗೆ ಈಗಾಗಲೇ ಹೇಳಿದ್ರಿ, ಇದರಿಂದ ಒಂದು ರಕ್ಷಣೆಯನ್ನೆಲ್ಲ ಹೇಗೆ ಪಡಿಬಹುದು? ಇವಾಗ ಬಲೆಗಳು ಬಂದಿದೆ, ಮಂಗಗಳಿಗೆ ಬಲೆಗಳು ಹಾಕ್ಬೇಕು, ಐಬಿಎಕ್ಸ್ ತಂತಿ ಮಾಡಬೇಕು ಕಾಡು ಪ್ರಾಣಿಗಳಿಗೆ. ಆದ್ರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಊರ್ ಮಧ್ಯೆ ಜಮೀನು ಇರೋದ್ರಿಂದ ಸ್ವಲ್ಪ ಕಾಳು ಕಡಿಮೆ ಇದೆ. ಈಗ ದನಕರಗಳೆಲ್ಲ ಅವ್ರವ್ರ ಮನೆಯವ್ರು ಅವ್ರವ್ರ ಕಾತ್ ಕಟ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಈಗ ಮಂಗಗಳದ್ದು ಒಂದೇ, ಮಂಗಗಳಿಗೆ ಬಲೆ ಬಿಡಬೇಕು ಅಂದ್ರೆ ಜಾಸ್ತಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ, ಅದಕ್ಕೂ ಟ್ರ್ಯಾಕ್ಟರ್ಲ್ಲಿ ಹುಡ್ಕೊಳ್ಬೇಕು. ಅದು ನಮಗೆ ಮಾಹಿತಿ ಸರಿಯಾಗಿಲ್ಲ, ನಾವೇ ಕಲಿತಾ ಇರೋದು. ಇವಾಗ ಮಾಡಿದವ್ರು ಹೇಳ್ತಾರೆ ಈ ತರ ಮಾಡ್ಬೇಕು, ಯೂಟ್ಯೂಬ್ ಇಂದ ಸ್ವಲ್ಪ ಹೆಲ್ಪ್ ಆಗಿದೆ. ಪ್ಲಾಸ್ಟಿಕ್ ಹಾಕ್ಬೇಕು, ಕಳೆ ಹೇಳಲ್ಲ, ಅವ್ರ ಕಡೆಯಿಂದ ನಾನು ಸ್ವಲ್ಪ ಇವಾಗ ಮಾಡ್ತಾ ಇದ್ದೆ. ಈಗ ಸಿರ್ಸಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಯೋಜನೆಗಳ ಬಗ್ಗೆ ತರಬೇತಿಯನ್ನು ನೀಡುವಂತ ಒಂದು ವ್ಯವಸ್ಥೆ ಕೂಡ ಇದೆ, ಇದರ ಮಾಹಿತಿ ಇಲ್ವಾ ನಿಮಗೆ? ನನಗೆ ಒಬ್ರು ಹೇಳಿದ್ರು, ಆದ್ರೆ ಅರ್ಜಿ ಹಾಕ್ಬೇಕು, ವಾರಗಟ್ಟಲೆ ಹೋಗ್ಬೇಕು ಅಂತ ಹೇಳಿದ್ರು. ಬೇರೆ ಬೇರೆ ದಿವಸಗಳದ್ದು, ಈಗ 2 ದಿವಸಗಳ ತರಬೇತಿ ಅಂತ ಇರ್ತದೆ, ಒಂದು ವಾರದ ತರಬೇತಿ ಇರ್ತದೆ, ಅಲ್ಲೇ ಹಾಸ್ಟೆಲ್ ಕೂಡ ಊಟ ವಸತಿ ಎಲ್ಲವೂ ಕೂಡ ಉಚಿತವಾಗಿ ಇರ್ತದೆ. ಅದನ್ನ ಇನ್ನು ನಾನು ಇವಾಗ ಟ್ರೈ ಮಾಡಿಲ್ಲ, ಇವಾಗ ಮಾಡ್ಬೇಕು ಅಂತ ಇದ್ದೀನಿ. ಅಕ್ಕದೊಳಗೆ ಅಂದ್ರೆ ಒಂದ್ಸಲ ಹಾಕೊಂಡೆ ಹೋಗೋಣ ಅಂತ ಇದ್ದೀನಿ, ನೋಡ್ಬೇಕು ಅಂತ ಹೇಳಿ. ಆದ್ರೆ ಯೂಟ್ಯೂಬ್ ಹೆಲ್ಪ್ ನಂಗೆ ಬಾರಿ ಮಾಡಿದೆ, ಹೊಸದ್ ಹೆಂಗ್ ಮಾಡ್ಬೇಕು ಅನ್ನೋದು. ಆದ್ರೆ ಅಲ್ಲೇ ಜಮೀನು, ಅಲ್ಲೇ ಭೂಮಿ, ಅಲ್ಲೇ ವಾತಾವರಣ ಕ್ಲೈಮೇಟ್ ಗೆ ಸೆಟ್ ಆಗತ್ತೆ, ಇಲ್ಲಿ ಸೆಟ್ ಆಗ್ತಾ ಇಲ್ಲ, ಇವಾಗ ಸೆಟ್ ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳಿದ್ವಿ. ಯೂಟ್ಯೂಬ್ ಅನ್ನ ನೋಡ್ಕೊಂಡು ಕಾರು ಡ್ರೈವ್ ಮಾಡಿದವರು ಸೇತುವೆಯಿಂದ ಕೆಳಗಡೆ ಬಿದ್ದಿದ್ದಾರೆ. ಅಲ್ಲ ಅಲ್ಲ, ಆಗಲ್ಲ, ನಾವು ಸ್ವಲ್ಪ ಅದನ್ನ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದೀವಿ. ಯಾಕೆ ಹಣ ನಮ್ಮದೇ ಆಗಿರೋದ್ರಿಂದ ಯಾರೋ ಕೊಟ್ಟಿದ್ದಾದ್ರೆ ಹಾಗೆ ಮಾಡ್ಬೋದಾಯ್ತು, ಬಿಕ್ಕಬಿಟ್ಟು ಹಂಗಲ್ಲ. ಈಗ ನಾವು ಎಷ್ಟು ಚಿಕ್ಕ ಪ್ರಮಾಣದಲ್ಲೇ ಮಾಡಿದ್ದೀನಿ, ಒಂದು 100 ಗ್ರಾಮ್ ಬೀಜ ಹಾಕಿದೆ, ಕೆಜಿ ತಂದು ಹಾಕಿಲ್ಲ, ಅದಕ್ಕೆ ಇದು ಹೀರೆನ ಅದನ್ನು ಚಿಕ್ಕ ಪ್ರಮಾಣದಿಂದಲೇ ಮಾಡೋಣ ಅಂತೇಳಿ ಈಗ ಈ ಸರಿ ಅನುಭವ ಆಗಿದೆ. ಇವಾಗ 1/2 ಕೆಜಿ ಹಾಕ್ಬೇಕು ಅನ್ನೋ ಪ್ಲಾನ್ ಇದೆ. ಈ ತರಕಾರಿ ಬೆಳೆಯುವಂತ ಒಂದು ಸಂದರ್ಭದಲ್ಲಿ ಸುಡುಮಣ್ಣು ಅಂತದೆಲ್ಲ ಬಳಕೆ ಮಾಡ್ತೀರಾ? ಬಳಕೆ ಮಾಡ್ತೀವಿ. ಸುಡುಮಣ್ಣು ಅಂದ್ರೆ ಈ ಅಡಕೆ ಸಿಪ್ಪೆಗಳು ಇದ್ರೆ ಇಲ್ಲ ಎಲೆ ದರ್ಕು, ಅದನ್ನ ಏನ್ ಮಾಡಿದ್ರೆ ಭೂಮಿನೆಲ್ಲ ಪಟ್ಟೆ ಎಲ್ಲ ಮಾಡ್ಕೊಂಡು ಅದ್ರ ಮೇಲೆ ಬೆಂಕಿ ಹಾಕಿ ಸುಟ್ಟು ಆಮೇಲೆ ಅದನ್ನ ಮಿಕ್ಸ್ ಅನ್ನ ಮಾಡಿ ಮಾಡ್ತೀವಿ. ದೊಡ್ಡ ಗೊಬ್ಬರನೇ ಹಾಕ್ತೀವಿ ಜಾಸ್ತಿ ನಾವು. ಆಕ್ಳದೇಯ ನೀವು ಆಕ್ಳು ಸಾಕ್ತೀರಾ? ನಮ್ಮನೇಲಿ ಇಲ್ಲ, ಇವಾಗಿಲ್ಲ, ಮೊದ್ಲೆಲ್ಲ ನಾವು ಮಾಡಿದ್ದೇ ಆಗಿತ್ತು, ಆದ್ರೆ ಇವಾಗಿಲ್ಲ, ನಾವು ಖರೀದಿ ಮಾಡ್ತಂದು ಹಾಕ್ತಾ ಇದ್ದೀನಿ. ಈಗ ಸ್ಥಳೀಯವಾಗಿ ನಿಮ್ಮ ಮನೆಯಲ್ಲಿ ಒಂದಷ್ಟು ಆಕ್ಳು ಕಟ್ಟಿ ಸಾಕುವುದಕ್ಕೆ ಅವಕಾಶ ಉಂಟಾ? ಅವಕಾಶ ಉಂಟು, ಆದ್ರೆ ನಮ್ಗೆ ಎಲ್ಲದರಲ್ಲೂ ತೊಡಕೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ನಮ್ ಕೃಷಿಗೆ ಬೇಕು, ಆದ್ರೆ ಇಲ್ಲಿ ದನಕರಗಳಲ್ಲಿ ನಮ್ಮಲ್ಲಿ ಬಿಟ್ಟು ಹೊಡಿತಾರೆ, ಆ ಸಗಣಿನ ತಂದು ಒಟ್ಟು ಮಾಡಿ ಮಾಡ್ತಾ ಇದ್ದೀವಿ. ಅದನ್ನ ಸ್ವಲ್ಪ ಪ್ರಮಾಣದ ಅದ್ ಬೇಕೇ ಬೇಕಾಗತ್ತೆ. ನಾವು ರಾಸಾಯನಿಕ ಸ್ವಲ್ಪ ಈ ಸರಿ ಹಾಕಿದ್ರಲ್ಲಿ ಕಡಿಮೆ ಹಾಕ್ತಾ ಇದೀವಿ. ತೋಟಕ್ಕೂ ಈಗ ರಾಸಾಯನಿಕ ಕಡಿಮೆ ಮಾಡಿದ್ದೀವಿ. ಈ ಚುಕ್ಕಿ ರೋಗ ಬರುತ್ತೆ, ಅದು ಇದು ಕಾಯಿಲೆ ಬರುತ್ತೆ, ಮತ್ತೆ ಭೂಮಿಯಲ್ಲಿ ಫಲವತ್ತತೆ ಈಗ ಕಡಿಮೆ ಆಗ್ತಾ ಇದೆ. ನಮ್ದು ಭೂಮಿ ಹೆಂಗೆ ಅಂದ್ರೆ ಇಳಿಜಾರು ಪ್ರದೇಶ, ಇವತ್ತು ಹಾಕಿದ್ದು ದೊಡ್ಡ ಮಳೆ ಕಾಲದಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕಾಗಿ ಅದು ಬೇಡ ರಾಸಾಯನಿಕ ಅಂತ ಇದನ್ನೇ ಸೊಪ್ಪು ಗೊಬ್ಬರ ಈ ತರದೆಲ್ಲ ಮಾಡ್ತೀವಿ, ಖರೀದಿ ಮಾಡಿ ಹಾಕ್ತಾ ಇದೀವಿ. ಇವಾಗ ಆಕಳು ಮಾಡ್ಬೇಕು, ಅದ್ರ ಜೊತೆಗೆ ಸ್ವಲ್ಪ ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದು ಐಡಿಯಾ ಇದೆ, ಅದು ಮಾಡ್ಬೇಕು. ಕನಸುಗಳು ಸಾಕಷ್ಟು ಇವೆ, ಕನಸುಗಳು ತುಂಬಾ ಇವೆ ಸರ್. ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗಿ ಅದರಲ್ಲೇ ಇರ್ಬೇಕು ಅನ್ನೋದು, ಅಲ್ಲದೆ ನೆಮ್ಮದಿ ಇದೆ ಅನ್ನೋದು ಒಂದು ಇದೆ. ಯಾಕಂದ್ರೆ ಸಂಜೆ ಊಟ ಮಾಡಿ ಆರಾಮಾಗಿ ನಿದ್ದೆ ಬರುತ್ತೆ, ಬೆಳಗ್ಗೆ ಇದು ಕೆಲಸ ಮಾಡ್ಬೇಕು ಆಸೆ ಇದೆ, ಹುಮ್ಮಸ್ ಇದೆ. ಪೇಟೆ ಪಟ್ಟಣದ ಒತ್ತಡ ಇಲ್ಲ, ಆ ಒತ್ತಡ ಬೇಡ ಅಂತ. ಅದು ಒತ್ತಡ ಬಂದಿಂದ ಬಂದ್ಬಿಟ್ಟಿದ್ದೀನಿ ಬೆಂಗಳೂರಿಗೆ ಹೋಗಿ, ಸಾಕಾಗಿದೆ. ಕೆಲವೊಬ್ರಿಗೆ ನಾವು ಯುವಕರಿಗೆ ಹೇಳ್ತೀವಿ, ಅಲ್ಲಿ ಹೋಗಿ ಏನ್ ಮಾಡೋದು, ನಮ್ಮನೆಲ್ಲೇ ಮಾಡ್ರಿ. ಕೆಲವರಿಗೆ ತುಂಬಾ ಜಮೀನ್ ಇದೆ, ಕೆಲವೊಬ್ರಿಗೆ ಇಲ್ಲ, ಇದ್ದವ್ರಿಗೆ ಕೇಳ್ತಾ ಇರೋದು ಮಾಡಿ ಅಂತ ಹೇಳಿ ಹೇಳ್ತಾ ಪ್ರೋತ್ಸಾಹ ಕೊಡ್ತಾ ಇದೀವಿ, ಆದ್ರೆ ಅವ್ರು ಮುಂದೆ ಬರ್ತಾ ಇಲ್ಲ. ಸ್ವಲ್ಪ ಈಗ ಈ ತರಕಾರಿ ಕೃಷಿಯ ಬಗ್ಗೆ ಹೇಳಿಗ, ನೀವು ಹೀರೆಕಾಯಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಬೇರೆ ಏನೇನು ತರಕಾರಿ ಬೆಳಿತೀರಿ? ಇವಾಗ ಹೀರೆಕಾಯಿ ಬೆಳೀತಾ ಇದೆ, ಮಗೆಕಾಯಿ ಬೆಳೆದಿದ್ದೀನಿ. ಮಗೆಕಾಯಿ ಅಂದ್ರೆ ಇಲ್ಲಿ ಅದು ನಮ್ಮ ಭಾಗಕ್ಕೆ ಸ್ವಲ್ಪ ಫೇಮಸ್ ಇದೆ, ಅದನ್ನೊಂದು ಸ್ವಲ್ಪ ಬೆಳೆದಿದ್ದೆ. ಅದಕ್ಕೆ ಎಲ್ಲ ಈಸಿ ಇದೆ ಕೆಲಸ, ಮೆಥಡ್ ಏನು ದೊಡ್ಡದಲ್ಲ, ಮಾಡಬಹುದು. ಸ್ವಲ್ಪ ಮಾಡುವ ವಿಧಾನದ ಬಗ್ಗೆ ಹೇಳಿ. ಮಾಡುವ ವಿಧಾನ ಅಂದ್ರೆ ಹೀರೆಗೆಲ್ಲ ಆದ್ರೆ ಫಸ್ಟ್ ಟೈಮು ಮಣ್ಣನ್ನು ಹೂಡಿಸ್ಬೇಕು, ಹೂಡಿಸಿ ಎಲ್ಲ ಮಾಡಿ ಪಟ್ಟೆಗಳು ಮಾಡಬೇಕು. ಪಟ್ಟೆಗಳು ಮಾಡಿ ಮಣ್ಣು ಹಾಕಬೇಕು, ಮಣ್ಣ ಮೇಲೆ ಗೊಬ್ಬರ ಹಾಕಿ ಆಮೇಲೆ ಬೀಜಗಳನ್ನಿಟ್ಟು ಪ್ಲಾಸ್ಟಿಕ್ ಹಾಕಬೇಕು, ಯಾಕಂದ್ರೆ ಕಳೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀರಿನ ಬಿಟ್ಟಿದ್ದಾವಾಗ. ಅದಕ್ಕೆ ಅವರು ಇದು ಮಾಡ್ಕೋಬೇಕೇನು, ಪಟ್ಟೆ ಪ್ಲಾಸ್ಟಿಕ್ ಹಾಕಬೇಕು, ಪ್ಲಾಸ್ಟಿಕ್ ಸಿಗತ್ತೆ, ಅದು ಹಾಕಿ ತಂತಿ ಹಾಕಬೇಕು, ಗೂಟಗಳು ಬೇಕು, ಸ್ವಲ್ಪ ಗೂಟಗಳು ಹಾಕಿ ಮಾಡಿದ್ರೆ ಮಾಡಬಹುದು. ಕಡಿಮೆ ಮೀನಿನ ಬೆಲೆ ಹಾಕ್ತೀರಾ ತಂತಿ ಹಾಕ್ತೀರಾ? ಮೀನಿನ ಬೆಲೆ ಹಾಕಲ್ಲ, ತಂತಿ ಹಾಕ್ತೀವಿ. ಪರ್ಮನೆಂಟ್ ಅಂದ್ರೆ ಅದೊಂದು ಬೆಳೆ ಬರೋ ತನಕ ಇರತ್ತೆ, ನೆಕ್ಸ್ಟ್ ಅದು ತಕ್ಕಬಹುದು, ಆ ತಂತಿನ ಯೂಸ್ ಆಗತ್ತೆ, ಆ ತರ ಮಾಡ್ಬೇಕು ಅಂತ. ಆಮೇಲೆ ಈಗ ಮತ್ತೆ ಹಟ್ಟಿ ಗೊಬ್ಬರ ಅಲ್ಲದೆ ಬೇರೆ ಏನಾದ್ರೂ ಗೊಬ್ಬರ ಕೊಡ್ತೀರಾ? ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ನಾನು ಕೊಟ್ಟಿಲ್ಲ, ಅದರಿಂದ ರೋಗ ಬರುತ್ತೆ, ಕೊಳೆಯತ್ತೆ ಅನ್ನೋದು ಒಂದೆಲ್ಲರೂ ಹೇಳ್ತಿದ್ರ, ನಾವು ನ್ಯಾಚುರಲ್ ಆಗಿ ಮಾಡೋಣ ಅಂತೇಳಿ ಅದನ್ನೇ ಪ್ರಯತ್ನ ಪಡ್ತಾ ಇದೀವಿ ಜಾಸ್ತಿ. ಆಮೇಲೆ ಈಗ ಈ ಹೀರೆಕಾಯಿಯಲ್ಲಿ ಮುಖ್ಯವಾಗಿ ಹಣ್ಣಿನ ನೊಣದ ಒಂದು ಸಮಸ್ಯೆ ಇರ್ತದೆ, ಕಾಯಿಯಲ್ಲಿ ನೊಣ ತೂತ ಮಾಡುವಂತ, ಇದರ ನಿರ್ವಹಣೆ ಎಲ್ಲ ಹೇಗೆ? ಅದು ನಾನು ಇವಾಗ ಎಲ್ಲೂ ಕೇಳಿಲ್ಲಾಗಿತ್ತು, ಈ ಗೊಬ್ಬರದ ಅಂಗಡಿಗಳಲ್ಲಿ ಕೇಳಿದ್ದೆ. ಅವರು ಹೇಳಿದ್ರು, ಅವ್ರಿಗೊಂದು ಮೆಡಿಸಿನ್ ಕೊಟ್ಟಿದ್ರು ಒಂದೆರಡು, ಸೂಜಿ ರೋಗ ಅಂತ ಬರುತ್ತಂತೆ ಹೀರೆಗೆ, ಅದು ಕೂತು ಹೋದ್ರೆ ಸಾಕಂತೆ, ಆ ತರ ಬರುತ್ತಂತೆ. ಅದಕ್ಕೆ ಆವಾಗ ಆವಾಗ ಮಿಡಿ ಆದ ತಕ್ಷಣ ಸಿಂಪರಣೆ ಮಾಡ್ತಾ ಇರ್ರಿ ಅಂತ ಹೇಳಿದ್ರೆ ಮಾಡಿದ್ದೆ ನಾನು. ಹೂವು ಹಾಗೆ ಉದ್ರಲ್ಲ, ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬಂದಿತ್ತು. ಒಂದು ಟಾನಿಕ್ ಒಂದು ಹೊಡೆದಿದ್ದೆ, ಅಷ್ಟೇ ಮಾಡಿದ್ದೆ. ನಾನು ನ್ಯಾಚುರಲ್ ಆಗಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಈಗ ನ್ಯಾಚುರಲ್ಗೆ ಸೆಟ್ ಆಗಿಲ್ಲ, ವಾತಾವರಣ ಹುಳುಗಳು ಎಲ್ಲ ಮೆಡಿಸಿನ್ ಮೇಲೆ ಇದ್ದಾವೆ, ಹಂಗಾಗಿದೆ. ಇದಕ್ಕೆ ಈಗ ಸಾವಯವ ರೀತಿಯಲ್ಲಿಯೂ ಕೂಡ ಈ ಕೀಟಗಳನ್ನ ಹತೋಟಿ ಮಾಡೋದಕ್ಕೆ ಈ ಫೆರಮೋನ್ ಟ್ರ್ಯಾಪ್ ಅಂತ ಎಲ್ಲ ಬರ್ತದಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ವಾ? ಅದು ಯಾರು ಹೇಳಿಲ್ಲ ಸರ್, ನಾನು ಕೇಳಿಲ್ಲ ಇದನ್ನು. ಈಗ ಬಣ್ಣದ ಒಂದು ತಗಡನ್ನ ಹೊಡೆಯುವಂತಹದ್ದು, ಅದಕ್ಕೆ ಏನಾದರೂ ಎಣ್ಣೆಯನ್ನು ಹಚ್ಚುವಂತಹದ್ದು, ಇಂಥದ್ದೆಲ್ಲ ಸಾಕಷ್ಟು ವಿಧಾನಗಳಿವೆ. ಇದೆ ಸರ್, ಆದ್ರೆ ನನ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಹೌದು, ನೀವು ಕೃಷಿ ವಿಜ್ಞಾನ ಕೇಂದ್ರ, ಹೌದು ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಅಥವಾ ತೋಟಗಾರಿಕಾ ಇಲಾಖೆಗೂ ಹೋಗಿ ಕೇಳಿದ್ರೆ ಮಾಹಿತಿ ಸಿಗಬಹುದು ಸರ್. ಅವ್ರ ಕಡೆಯಿಂದ ಸ್ವಲ್ಪ ಕಡಿಮೆನೆ ಪ್ರೋತ್ಸಾಹ ಅನಿಸ್ತೈತಿ, ಯಾಕೆ ಇವ್ರೆಲ್ಲಿ ಮಾಡ್ತಾರೆ ಅನ್ನೋದೊಂದು ಅವ್ರ ತಲೆಯಲ್ಲಿದೆ. ಅವ್ರ ಪ್ರೋತ್ಸಾಹ ಮಾಡಿದ್ರೆ ಪ್ರತಿ ಯುವಕರಿಗೆ ತರಬೇತಿ ನೋಡುವ ವ್ಯವಸ್ಥೆ ಎಲ್ಲ ಇದೆಯಲ್ಲ. ಇದೆ ಸರ್, ಅದು ನಮ್ಗೆ ಮಾಹಿತಿ ಟೈಮೇ ಸಿಗೆ, ಯಾವಾಗ ಅಂತ ಅವ್ರು ಹೇಳೋದೇ ಇಲ್ಲ, ಟೈಮೇ ಹೇಳೋದಿಲ್ಲ, ಅವ್ರಿಗೆ ಯಾವಾಗ ಬೇಕು ಅವಾಗ ಮಾಡಿರ್ತಾರೆ. ಅಲ್ಲಿಯೂ ಕೂಡ ಸಮಸ್ಯೆಗಳಿರ್ತವೆ, ನೀವೇ ಹೋಗಿ ಸಂಪರ್ಕ ಅಲ್ಲ, ಅದು ಮಾಡೋಣ ಸರ್ ನಾವು. ಯಾಕಂದ್ರೆ ಬೆಳಿಬೇಕು ಅಂದವಾಗ ಅವರು ನಾವು ಹೋದಾವಾಗ ಮಾತ್ರ ಅವರು ಪ್ರೋತ್ಸಾಹ ಮಾಡ್ತಾರೆ, ಕೆಲವೊಂದು ನಾವು ಹೋಗಿಲ್ಲ ನಮ್ದೇ ತಪ್ಪು. ಇವಾಗ ಹೋಗಿ ನಾವು ಅದನ್ನ ಮಾಹಿತಿ ತಗೊಂಡು ಆಮೇಲೆ ಅವ್ರು ಕೊಟ್ಟಿಲ್ಲ ಅಂದ್ರೆ ಕೇಳ್ಬೋದಲ್ಲ, ಮಾಹಿತಿ ತಗೊಂಡು ಮಾಡ್ಬೇಕು ಅನ್ನೋದು. ಸ್ವಲ್ಪ ಈ ಮೊಗೆಕಾಯಿಯ ಬಗ್ಗೆ ಹೇಳಿ. ಮೊಗೆಕಾಯಿ ಅಂದ್ರೆ ಅದು ನಮ್ಮ ಭಾಗದಲ್ಲಿ ಅದು ಒಂದ್ ಸ್ವಲ್ಪ ಫೇಮಸ್, ಮದುವೆ ಮನೆಗೆ ಬೇಸಿಗೆಯಲ್ಲಿ ಮಾಡುವಂತದ್ದೇ. ಅದಕ್ಕೆ ಆಗತ್ತೆ, ಚಳಿ ಇದ್ರೆ ಸ್ವಲ್ಪ ಕಡಿಮೆ, ಅದು ಇಳುವರಿ ಬರಲ್ಲ, ಚೆನ್ನಾಗೂ ಆಗಲ್ಲ. ಬೇಸಿಗೆ ಮದುವೆ ಮನೆ ಇಂಥ ಇದಕ್ಕೆ ತುಂಬಾ ಬಳಸ್ತಾರೆ ನಮ್ಮ ಭಾಗದಲ್ಲಿ, ಅದು ಚೆನ್ನಾಗೇ ಬರುತ್ತೆ, ದೊಡ್ಡ ಬರುತ್ತೆ, 5 ಕೆಜಿ ವರೆಗೂ ಬರುತ್ತೆ ಒಂದು ಮೊಗೆಕಾಯಿ. 10 ಕೆಜಿನೂ ಬೆಳಿಬಹುದು, ಆದ್ರೆ 5 ಕೆಜಿ ಅಂತ ಮಿನಿಮಮ್ ಬರುತ್ತೆ. ಅದರಿಂದ ಕಡುಬು ಮಾಡಬಹುದು, ಅದು ಇದು ಎಲ್ಲಾ ಪದಾರ್ಥ ಮಾಡಬಹುದು, ಜ್ಯೂಸ್ ಮಾಡ್ತಾರೆ ಇವಾಗ, ಅದು ಮಾಡಬಹುದು. ಅದಕ್ಕೆ ಚಪ್ರದ ವ್ಯವಸ್ಥೆ ಬೇಕಾಗ? ಚಪ್ರದ ವ್ಯವಸ್ಥೆ ಬೇಡ, ಅದು ಈ ನೆಲದಲ್ಲೇ ಬೆಳೆಯತ್ತೆ. ತೆಂಗಿನ ಗರಿ ಹಾಕ್ಬೇಕು, ಇಲ್ಲ ಕರ್ಡ ಹಾಕ್ತರು ಬರುತ್ತೆ. ಹಂಗೆ ಪಲ್ಟೆ ಮಾಡಿ ಎರಡು ಸೇರಿ ಒಂದು ಪಟ್ಟೆ ಮಾಡಿ ಅದನ್ನ ಗೂಟಗಳು ಹಾಕಿ ಸಣ್ಣ ಸಣ್ಣದ ಅದ್ರ ಮೇಲೆ ಕರ್ಡ ಹಾಕಿ ಬೆಳಿಬಹುದು, ಚೆನ್ನಾಗಿದೆ ಅದು. ಇದರಲ್ಲಿ ಏನೋ ಹುಳದ ಉಪದ್ರವ ಬರುದಿಲ್ಲ? ಇದರಲ್ಲಿ ಹುಳದ್ದು ಅಷ್ಟೊಂದು ಇದಿರಲ್ಲ, ಒಂದು ಚಂದ್ರಕಟ್ಟೆ ಹುಳ ಅಂತ ಬರುತ್ತೆ, ಅದಕ್ಕೆ ಬೂದಿ ಹಾಕ್ಬಿಟ್ರೆ ಅದು ನಿರ್ವಹಣೆ ಕಂಟ್ರೋಲ್ ಬರುತ್ತೆ. ಅದು ಅದು ಕುಡಿ ಮಾತ್ರ ತಿನ್ನತ್ತೆ, ಬೆಳಗ್ಗೆ ಮುಂಚೆ ಬೂದಿ ಹಾಕ್ಬಿಟ್ರೆ ಅದು ಕಂಟ್ರೋಲ್ ಬರುತ್ತೆ. ಈ ತರಕಾರಿಗಳಿಗೆಲ್ಲ ಒದ್ದೇ ಸರಿ ಗೊಬ್ಬರ ಕೊಟ್ಟುವಾಗ ಅಂದ್ರೆ ಈಗ ಬೀಜ ಹಾಕುವಾಗಲೇ ಕೊಡುವಂತಹ ಗೊಬ್ಬರ ಅಥವಾ ಮೇಲ್ ಗೊಬ್ಬರ ಅಂತ ಏನಾದ್ರು ಕೊಡ್ಬೇಕು? ಮಗೆ ಗಿಡಕ್ಕೆಲ್ಲ ಹಂಗಲ್ಲ, 2 ಟೈಮ್ ಕೊಡಬಹುದು, ಅದ ಹಂತವಾಗಿ ಮಣ್ಣು ಕೊಟ್ಟಂಗೆಯ ಗೊಬ್ಬರಗಳನ್ನ ಕೊಡ್ತಾ ಹೋಗ್ಬಹುದು. ಹೀರೆ ಅದನ್ನ ಮತ್ತೆ ಈ ಪ್ಲಾಸ್ಟಿಕ್ ಹಾಕಿ ಮಾಡ್ತೀವಿ ಅಂತ ಹೇಳಿ ಮಾಡಿದವಾಗ ಅದು ಒಂದೇ ಟೈಮ್ ಕೊಡ್ಬೇಕು, ಮತ್ತೆ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡು ರಾಸಾಯನಿಕ ಗೊಬ್ಬರ ಕೊಡ್ಬಹುದು, ದೊಡ್ಡ ಗೊಬ್ಬರ ಇಂಥದೆಲ್ಲ ಕೊಡಕ್ ಆಗಲ್ಲ. ಈ ಮಗೆ ಗಿಡಕ್ಕೆ ಹಂಗಲ್ಲ, ಹಂತವಾಗಿ ಆ ಗಿಡ 3 ತಿಂಗಳು ಬೆಳೆ, ಅದು 3 ತಿಂಗಳದೊಳಗೆ ಹಂತವಾಗಿ ಕೊಡ್ಬೋದು. ಯಾವಾಗ ನಾವು ಮಣ್ಣು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಸುಡು ಮಣ್ಣು ಕೊಡ್ಬೋದು, ಸುಟ್ಟಿದ್ದು ಮರ ಗಿರ ಹೊಟ್ಟು ಸುಟ್ಟಿದ್ದು ಕೊಟ್ಟರೆ ಅದು ಇನ್ನೂ ಫಲವತ್ತತೆ ಇರುತ್ತೆ. ಇಲ್ಲಿಂದ ಕೋಳಿ ಗೊಬ್ಬರ ಬರುತ್ತೆ, ಅದು ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ. ಕುರಿ ಗೊಬ್ಬರ ಬರಲ್ಲ, ಕೋಳಿ ಗೊಬ್ಬರ ಕೊಡ್ತಾರೆ, ಅದಕ್ಕೆ ಚೆನ್ನಾಗಾಗತ್ತೆ. ಆಮೇಲೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ನೀರಾವರಿ ನಮ್ದು ಬೋರ್ ಇದೆ, ಅದು ನಾನು ಬೆಂಗಳೂರಿಂದ ಬಂದ್ಮೇಲೆ ಮಾಡಿದ್ದು ಬೋರು. ಅದು ಒಂದು 8 ವರ್ಷ ಆಗಿತ್ತು ನನ್ನ ಹತ್ರ ಮಾಡಕ್ಕಾಗಿಲ್ಲ. ಈ ಹೋದ ಸರಿ ಪಂಪ್ ಹಾಕಿ ನೀರು ಹೊರಗೆ ಬಿಟ್ಟು ಮಗ ಗಿಡ ಇದೆ, ಅದನ್ನ ಮಾಡ್ಬೇಕು ಅನ್ನೋದಿತ್ತು, ಆದ್ರೆ ಆಗಿಲ್ಲ. ಈಗ ಮಾಡ್ಬೇಕಾ ಇದನ್ನ ಅದನ್ನ ನೀರನ್ನ ಕಾಲುವೆಯಲ್ಲಿ ಕಾಲುವೆ ಹಾಯಿಸಿದ್ರೆ ಜಟ್ಟು ಕಾಲುವೆಯಲ್ಲಿ ಹಾಯಿಸಬಹುದು, ನೀರು ತೆತ್ಕೊಂಡು ಹೋಗು ಹಾಕ್ಬಹುದು, ಎಲ್ಲ ಪಂಪಿನ ವ್ಯವಸ್ಥೆ ಮಾಡ್ಕೊಂಡು ಡ್ರಿಪ್ ತರ ಮಾಡ್ಕೋಬಹುದು. ನಾನು ಹಂಗ ಮಾಡಿಲ್ಲ, ನನ್ನ ಸ್ವಂತದಿಂದ ಮಾಡಿದ್ದೀನಿ. ನೀರು ನೀರು ಬರೋದು ಡ್ರಮ್ ಇಟ್ಕೊಂಡು ಸಗಣಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಬಂದಿದ್ದೀನಿ. ಈಗ ಜೆಟ್ಟೆಲ್ಲ ಹಾಕಿದ್ರೆ ಸ್ವಲ್ಪ ನೀರು ಜಾಸ್ತಿ ಆಗೋದಿಲ್ಲ, ಜೆಟ್ಟು ಹಾಕುವ ಜಾಸ್ತಿ ನೀರು ಬರಲ್ಲ. ನಮ್ದು ಭೂಮಿ ಹೆಂಗಿದೆ ಅಂತ ಕೇಳಿದ್ರೆ ತಗ್ಗು ಪ್ರದೇಶ, ಅಲ್ಲಿ ಜಾಸ್ತಿ ನೀರು ಕೊಟ್ಟರು ಬೆಳೆ ಆಗಲ್ಲ, ಕಡಿಮೆ ನೀರು ಕೊಟ್ಟರು ಇಲ್ಲ ಹಂಗ ಬರೋದಿಲ್ಲ. ಅದು ಅಂದ್ರೆ ಅಲ್ಲೆಲ್ಲೇ ಕ್ಲೈಮೇಟಿಗೆ ಬರುತ್ತೆ, ಆದ್ರೆ ನೀರು ಜಾಸ್ತಿ ಕೊಟ್ಟರೆ ಹಂಗೆ ಆಗತ್ತೆ, ಬೂಸ್ ಬರುತ್ತೆ. ಅದು ಲಿಮಿಟ್ ಅಲ್ಲೇ ಕೊಡ್ಬೇಕು, 2 ದಿನಕ್ಕೊಮ್ಮೆ ಕೊಡ್ಬೇಕು ನಮ್ಮ ಭೂಮಿಗೆ. ಅಂದ್ರೆ ಬರಡು ಭೂಮಿನೂ ಅಲ್ಲ, ಅಥವಾ ನೀರಾವರಿನೂ ಅಲ್ಲ, ಆ ಥರ ಇರೋದ್ರಿಂದ ಅದು ಹಂಗಿದೆ. ಆಮೇಲೆ ಈಗ ತರಕಾರಿಗೆ ಏನೇನು ಕ್ರಿಮಿ ಕೀಟಗಳೆಲ್ಲ ಬರ್ತವೆ, ಈಗ ಜೇನು ಹುಳುಗಳು ಕೂಡ ಬರ್ತವೋ ಅಥವಾ ಅದರಿಂದ ಏನಾದರೂ ತೊಂದರೆ ಆಗ್ತದೆ? ತುಂಬಾ ಒಳ್ಳೇದೇ ಅದು, ಒಳ್ಳೇದು. ಯಾಕಂದ್ರೆ ಹೂವಾದ ಟೈಮ್ಗೆ ಜೇನು ಹುಳ ಸ್ಪರ್ಶ ಮಾಡಿದವಾಗ ಅದು ವೇಸ್ಟ್ ಆಗಲ್ಲ, ಬೇರೆ ಹುಳುಗಳು ಬಂದು ಮಾಡಿದಾಗ ವೇಸ್ಟ್ ಆಗುತ್ತೆ. ಅಂದ್ರೆ ಬೇರೆ ಹುಳುಗಳು ಅದು ಹೂವನ್ನ ಇದು ಮಾಡೋದಕ್ಕೆ ಕೋಟೆಗಳವು. ಈ ಜೇನ್ ಇದೆಯಲ್ಲ, ಜೇನ್ ಕಂಪಲ್ಸರಿ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಕಂಪಲ್ಸರಿ ಬಂದಿರತ್ತೆ. ಅದು ಅದು ಬಂದು ಪರಾಗಸ್ಪರ್ಶ ಮಾಡಿ ಹೋದ್ಮೇಲೆ ಅವಾಗ ಕಾಯಿ ಚೆನ್ನಾಗೇ ಬರುತ್ತೆ. ಅದು ಹೀರೆ ಗಿಡಕ್ಕೂ ಅಷ್ಟೇ, ಜೇನ್ ಜಾಸ್ತಿ ಸಂಖ್ಯೆಯಿಂದ ಬರೋದು, ನಾವೇನು ಸಾಕಿಲ್ಲ, ಆದ್ರೆ ಅದು ಕಾಡಿಂದನೇ ಬರ್ತಿತ್ತು, ತುಂಬಾ ಬರ್ತಿತ್ತು. ನಾನು ಅದು ಬಂದೋದ್ಮೇಲೆ ಅದು ಒಳ್ಳೆಯ ಇಳುವರಿ ಬಂತು ಅಂತ ಹೇಳ್ತಾರೆ. ಈಗ ಹೀರೆ ಆಗ್ಬೋದು ಅಥವಾ ಮೊಗೆಕಾಯಿ ಆಗ್ಬೋದು, ಇದೆಲ್ಲ 2 ತಿಂಗಳಲ್ಲಿ ಬರುವಂತದ್ದು 3 ತಿಂಗಳಲ್ಲಿ? ಹೀರೆ 3 ತಿಂಗಳ 4 ತಿಂಗಳವರೆಗೂ ಇರುತ್ತೆ ಮೇಂಟೈನ್ ಮಾಡಿದ್ರೆ. ಮಗೆ ಹಂಗಲ್ಲ, ಅದು 3 ತಿಂಗಳಿಗೆ ಮುಗಿದು ಹೋಗತ್ತೆ. ಅದ್ರದ್ದೇನು ಒಂದು ಸ್ವಂತ ಮುಗಿತ್ತು, ಅಲ್ಲಿಗೆ ಅದ್ರದ್ದೊಂದು ಪ್ರಮಾಣ ಮುಗಿತ್ತು. ಈ ವರ್ಷದ ಒಂದು ಮಳೆಯ ಪರಿಸ್ಥಿತಿ ನೋಡಿದ್ರೆ ಡಿಸೆಂಬರ್ ಜನವರಿಗೂ ಕೂಡ ಮಳೆ ಬರುವ ಹಾಗೆ ಇದೆ, ಇದರಿಂದಾಗಿ ನಿಮ್ಮ ತರಕಾರಿ ಕೃಷಿಗೆ ಯಾವ ರೀತಿ ತೊಂದರೆ ಆಗಿದೆ? ಮಗೆಗೆ ಮಳೆ ಬರಲೇಬಾರದು, ಒಂದು 3 ತಿಂಗಳ ಕಂಪಲ್ಸರಿ ಬರ್ಬೇಕು. ಅವಾಗೊಂದು ಇವಾಗೊಂದು ಮಳೆ ಬಂದಾದ್ರೆ ಅಡ್ಡಿಲ್ಲ, ಕಂಟಿನ್ಯೂ ಮಳೆ ಬಂದ್ಬಿಟ್ರೆ ಅದು ಆಗಲ್ಲ. ಅದು ಅಂದ್ರೆ ಮಗೆಕಾಯಿ ಅಲ್ಲಲ್ಲೇ ಉಪ್ಪು ನೀರು ಬಿದ್ದುಬಿಟ್ರೆ ಇಷ್ಟು, ಈಗ ಹೊಯ್ಯ ಮಳೆ ಪರವಾಗಿಲ್ಲ, ಇನ್ನು ಮುಂದೆ ಬರುತ್ತಲ್ಲ ಏಪ್ರಿಲು ಮೇ ಇಂಥ ಟೈಮಿಗೆ ಬರುತ್ತೆ, ಅದರಲ್ಲಿ ಉಪ್ಪು ನೀರು ಜಾಸ್ತಿ ಇರುತ್ತೆ, ಆವಾಗ ಹಾಳಾಗೋದು ಜಾಸ್ತಿ ಆಗುತ್ತೆ, ಗಿಡಕ್ಕೇನು ಆಗಲ್ಲ, ಕಾಯಿಗಳು ಚೆನ್ನಾಗಿ ಬರಲ್ಲ, ಅದು ಅದೊಂಥರ ಆಗುತ್ತೆ. ಈ ಹೀರೆಗೆಲ್ಲ ಹಂಗಿಲ್ಲ, ಅದು ಮಳೆಗಾಲದಲ್ಲೇ ಬೆಳೆಯದ, ಅದಕ್ಕೆ ತೊಂದರೆ ಇಲ್ಲ. ಆದರೆ ಈ ಮೊಗೆಕಾಯಿ ಎಲ್ಲ ಮುರುಟು ಅಂತ ಬರ್ತದಲ್ಲ, ಅದು ಅದೇ ಬರೋದು. ಯಾವ್ದು ಹೇಳ್ರಿ, ಈ ಮಳೆ ಬಂದವಾಗ ಅದು ಬರೋದು, ಇಲ್ಲಾಂದ್ರೆ ನೀಟಾಗಿ ತೂಕ ಬರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಈಗ ಒಂದು ಸಾರಿ ತರಕಾರಿ ಮಾಡಿದ ನಂತರ ಅದರಲ್ಲಿ ಮತ್ತೆ ಏನಾದ್ರೂ ಭತ್ತದ ಕೃಷಿ ಅಂತದೇನು ಮಾಡ್ತೀರಾ? ಕೃಷಿ ಭತ್ತದ ಕೃಷಿ ಮಾಡ್ತೀವಿ, ಅದು ಮಳೆಗಾಲದಲ್ಲಿ ಭತ್ತದ ಕೃಷಿ ಮಾಡ್ತೀವಿ, ಗದ್ದೆ ಆಗಿದ್ರಿಂದ ಅದರಲ್ಲಿ ಮಾಡ್ತೀವಿ. ಇನ್ನು ಇತರ ಜಾಗದಲ್ಲಿ ಹಾಗೆ ಇರತ್ತೆ, ತೋಟದಲ್ಲಿ ನಮ್ಮಲ್ಲಿ ತೋಟದಲ್ಲಿ ಅದು ಇದು ಬೆಳಿಬಹುದು, ಬೆಳಿತೀವಿ ಮೆಣಸು ಗಿಣಸು ಅವಾಗ ಅವಾಗ ಹಾಕ್ತೀವಿ. ನಮ್ದು ಚಿಕ್ಕ ಜಮೀನ್ ಆಗಿರೋದ್ರಿಂದ ನಾವು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾ ಇದ್ದೀವಿ. ಸರಿ, ಈಗ ತರಕಾರಿ ಬೆಳೆಯುವುದು ಸ್ವಲ್ಪ ಕಷ್ಟದಾಯಕವಾದರೂ ಕೂಡ ಸಾಹಸ ಮಾಡಿ ತರಕಾರಿ ಕೃಷಿಯನ್ನ ಮಾಡಬಹುದು. ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹದ್ದು, ಒಳ್ಳೆಯ ಬೆಲೆಯನ್ನ ಪಡೆಯುವಂತಹದ್ದು ಹೇಗೆ? ಬೆಲೆ ಹೇಳಕ್ಕಾಗಲ್ಲ, ಮಾರುಕಟ್ಟೆ ಮಾಡಬಹುದು. ಬೆಲೆ ಏನಂತ ಕೇಳಿದ್ರೆ, ನಾವು ರಿಟೇಲ್ ಆಗಿ ಹೋಲ್ಸೇಲ್ ಆಗಿ ಕೊಟ್ಟವಾಗ ಅದನ್ನ ಬೆಲೆ ನಾವು ಹೇಳಕ್ಕಾಗಲ್ಲ. ಹೋಲ್ಸೇಲ್ ಆಗಿ ಕೊಟ್ಟು ಮರು ದಿವಸ ನಾವೇ ಅಂಗಡಿ ಬಂದು ಕೇಳಿದ್ರೆ ಅವರು ರಿಟೇಲ್ ರೇಟ್ ಅಲ್ಲಿ 30 ರೂಪಾಯಿ ಕೊಟ್ಟು 50 ರೂಪಾಯಿ ಅವ್ರು ಹೇಳ್ತಾರೆ. ಅದು ನಮಗೆ ಕೂತ್ಕೊ ಮಾಡೋ ಟೈಮ್ ಇದ್ರೆ ಮಾಡಬಹುದು, ಅದು ಬೆಲೆ ಹೇಳಕ್ಕಾಗಲ್ಲ. ಸರಿಯಾಗಂತ ಕೇಳಿದ್ರೆ, ಯಾರೇ ರೈತ ಈಗ ಬೆಳೆದವನು ಎಲ್ಲನಿಗೂ ಅದು ನಿಜವಾದ ಬೆಲೆ ಸಿಕ್ಕಿದ್ರೆ ರೈತರು ಇವತ್ತು ಈ ಕಷ್ಟದಲ್ಲೇ ಇರಲ್ಲ. ಈಗ ತುಂಬಾ ಜನ ಕಷ್ಟದಲ್ಲಿದ್ದಾರೆ, ಯಾಕಂತ ಕೇಳಿದ್ರೆ ನಾವು ಟಿವಿಯಲ್ಲೂ ನೋಡ್ತೀವಿ, ಎಲ್ಲ ಮೊಬೈಲ್ ಈ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ನೋಡ್ತಾ ಇದ್ದೀವಿ. ತುಂಬಾ ಜನ ಹೇಳ್ತಾರೆ ತುಂಬಾ ಲಾಸ್ ಆಯ್ತು, ಮಳೆ ಬಂದು ಹೋಯ್ತು, ಇಲ್ಲ ಗಾಳಿ ಬಂದು ಹೋಯ್ತು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ಬೆಲೆ ಸಿಗಲ್ಲ, ಆದ್ರೆ ಅವರು ತೃಪ್ತಿ ಆಗೋಷ್ಟು ಬೆಲೆ ಸಿಕ್ತೆ ಸಾಕು ಅಂತ ಹೇಳ್ತೀನಿ ನಾನು. ಈಗ ಕೃಷಿಯ ಜೊತೆ ಜೊತೆಗೆ ಈ ತರಕಾರಿ ಕೃಷಿಯನ್ನ ಮಾಡೋದ್ರಿಂದ ಒಂದು ಹೆಚ್ಚುವರಿ ಲಾಭ ನಿಮಗೆ ಪಡೆಯಬಹುದು. ಹೌದು, ಅದು ಮಾಡಬೇಕು ಅಂತ ಪ್ರತಿಯೊಬ್ಬ ನಮ್ಮ ಭಾಗದ ಕೃಷಿಕರು ಎಲ್ಲರೂ ಅದನ್ನು ಮಾಡಲೇಬೇಕು ಅಂತ ನನ್ನೊಂದು ಆಸಕ್ತಿ ಜಾಸ್ತಿ ಇದೆ. ಯಾಕೆಂತ ಕೇಳಿದ್ರೆ, ನಾವು ಒಂದೇ ಬೆಳೆ ನಂಬ್ಕೊಂಡ್ರೆ ವರ್ಷಕ್ಕೆ ಒಂದೇ ದಿನ ಆದಾಯ ಬರುತ್ತೆ, ಇದ್ರೆ ಮತ್ತೆ ಬೇರೆ ಕಡೆ ಸಾಲ ಮಾಡಬೇಕು. ಅದನ್ನು ನಾವು ನಮ್ಮನೇಲಿ ಬೆಳೆದ್ರೆ, ಬಾಳೆ ಇದೆ, ಏಲಕ್ಕಿ ಇದೆ, ಮೆಣಸಿದೆ, ಈಗ ತೋಟದಲ್ಲೇ ಬೆಳೆದು ಅದನ್ನೆಲ್ಲ ಹೋಯ್ತು, ನಮ್ಮಲ್ಲಿ ನಶಿಸ್ತಾ ಬಂದಿದೆ, ಮಳೆಗಿಂತ ಸ್ವಲ್ಪ ಹೋಯ್ತು ಇದೆ. ಆದರೆ ಉಪ ಬೆಳೆಗಳು ತುಂಬ ಇದೆ, ಲವಂಗ ಗಿಡ ನೋಡ್ಬೋದು, ಜಾಯಿಕಾಯಿ ಗಿಡ ನೋಡ್ಬೋದು, ಇಂಥ ಗಿಡನೆಲ್ಲ ನೆಡ್ರಿ ಅಂದರೆ ಕೃಷಿ ಈ ತೋಟಗಾರ ಇಲಾಖೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು, ನೋಡ್ರಿ ಖಾಲಿ ಜಾಗ ಇದೆ ಅಂತೇಳಿ ಪ್ರೋತ್ಸಾಹ ಕೊಡಬೇಕು. ನನಗೆ ಗೊತ್ತು, ನಾನೆಲ್ಲ ಕೇಳ್ತಂದಾಗ್ತೀನಿ, ಆದರೆ ಎಲ್ಲ ರೈತರಿಗೂ ಪಾಪ ಗೊತ್ತಿರಲ್ಲ, ಅವ್ರಿಗೆ ಒಂಚೂರು ಹೇಳಿ ಮಾಡಿದರೆ ಚೆನ್ನಾಗಾಗೋದು. ಇನ್ನೊಂದು ವಿಚಾರವನ್ನು ನೀವು ಅವಾಗ ಹೇಳಿದ್ರಿ, ಆ ಫೈಬರ್ ದೋಟಿಯನ್ನು ಕೂಡ ತಗೊಂಡ್ಬರ್ತೀರಿ ಅಂತ ಹೇಳಿ, ಇದರ ಬಗ್ಗೆ ಹೇಳಿ, ಇದರಿಂದ ಏನು ಉಪಯೋಗ, ಅದನ್ನು ಸ್ವ ಉದ್ಯೋಗವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಉಂಟು ಹೇಳಿ. ಉಂಟು, ನಾನು ಇವಾಗ ಸ್ವ ಉದ್ಯೋಗಿ ತಂದಿದ್ದೀನಿ. ಅದರಲ್ಲಿ ಔಷಧಿ ಹೊಡಿಬಹುದು, ಕೊನೆ ಕೊಯ್ಬಹುದು, ತೆಂಗಿನಕಾಯಿ ಕೆಡಗಬಹುದು, ಇಷ್ಟು ಬಳಕೆ ಬರುತ್ತೆ. ಆದರೆ ಅದು ಒಂದು ಉದ್ಯಮಿನಾಗೆ ಮಾಡಿದ್ದಾರೆ ಇವಾಗ, ಆದರೆ ನಮ್ಮಲ್ಲಿ ಆಗಿಲ್ಲ. ಅದು ಮಾಡ್ಬೋದು, ಅದು ಚೆನ್ನಾಗಿದೆ ಅಂತಂದು ಮಾಡ್ಕೊಂಡ್ರೆ ಚಿಕ್ಕ ಹಿಡುವಳಿದಾರಾದ್ರೂ ಮಾಡ್ಬೋದು. ಅದು ಸ್ವಲ್ಪ ಇವಾಗೆಲ್ಲ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಅದು ಸ್ವಲ್ಪ ಬೆಲೆ ಕಡಿಮೆ ಆಗಿ ಸಬ್ಸಿಡಿ ಎಲ್ಲ ಕೊಟ್ಟು ಮಾಡಿದ್ರೆ ಮಾಡ್ಬೋದು, ಒಂದು ಜೀವನನ ಒಂದು ಸಾಗಿಸ್ತದೆ ಅದರಿಂದ. ಈಗ ಅಡಿಕೆಗೆ ಸಿಂಪರಣೆ ಮಾಡುವುದಾಗ್ಬೋದು ಅಥವಾ ಕೊಯ್ಲು ಮಾಡುವಂತಹದ್ದಾಗ್ಬೋದು, ಈ ದೋಟಿ ಬಂದ ಮೇಲೆ ಎಷ್ಟರ ಮಟ್ಟಿಗೆ ಸುಲಭ ಆಗಿದೆ? ತುಂಬಾ ಸುಲಭ ಆಗಿದೆ. ಯಾಕಂದ್ರೆ ಮರ ಹತ್ತವ್ರು ಇವಾಗ ಏನಾಗಿದೆ ಅಂತ ಕೇಳಿದ್ರೆ, ತೋಟದಲ್ಲಿ ಮರ ಹತ್ತವ್ರು ಯಾರು ಇಲ್ಲ, ಹಳೆ ಜನಗಳಿದ್ದಾರೆ. ಈಗಿನ ಯುವಕರು ಯಾರು ಮರ ಹತ್ತಲ್ಲ. ಈಗ ದೋಟಿ ಬಂದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಕೆಲಸಗಳಾಗುತ್ತೆ, ಕೊಳೆ ಬರೋದನ್ನ ನಿಯಂತ್ರಣ ತರಬಹುದು, ಜಾರ ಸಮಸ್ಯೆ ಇಲ್ಲ, ಮತ್ತೆ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ, ಆರಾಮಾಗಿ ಮಾಡಬಹುದು. ಆದ್ರೆ ಬೆಳೆ ಉಳಿಸ್ಕೊಂಡು ಅವರಿಗೂ ಒಳ್ಳೇದಾಗತ್ತೆ, ನಾವು ಕಾಸಾಗತ್ತೆ ನಾಲ್ಕು, ಆ ಬೆಳೆ ಹೊಡೆಸ್ತವನಿಗೂ ಒಳ್ಳೇದಾಗತ್ತೆ. ಅದರಿಂದ ಒಳ್ಳೇದೇ ಆಗಿದೆ, ಯಾವುದು ಏನು ಇನ್ನೂರಿಗೂ ಏನು ತೊಂದರೆ ಆಗಿಲ್ಲ, ಚೆನ್ನಾಗತ್ತೆ. ಅಂದ್ರೆ ಈಗ ದೋಟಿಯನ್ನು ಬಳಕೆ ಮಾಡಿಕೊಂಡು ಮಾಡಿಸುವಂತವ್ರು ಇದ್ದಾರೆ ಈಗಾಗ್ಲೂ? ತುಂಬಾ ಜನ ಇದ್ದಾರೆ, ಈ ಚಿಕ್ಕಿಡವಳಿದಾರೆಲ್ಲ ಮಾಡಿಸ್ತಾ ಇದ್ದಾರೆ. 2 ಎಕರೆ ಮೇಲೆ ಯಾರಿದೆ ಅವರೆಲ್ಲ ಸ್ವಂತ ಮಾಡ್ಕೊಳ್ತಾ ಇದ್ದಾರೆ. ಈಗ 2 ಎಕರೆ ಕಡಿಮೆ ಇರೋರೆಲ್ಲ ಹಿಂಗೆ ಕರೆದು ಮಾಡಿಸ್ಕೊಳ್ತಿದ್ದಾರೆ. ನಾವು ಈ ಸರಿ ಮಳೆಗಾಲದಲ್ಲಿ ಚೆನ್ನಾಗೇ ದುಡಿದಿದ್ದೀವಿ, ತುಂಬಾ ಜನಿಗೆ ಹೊಡ್ಕೊಟ್ಟಿದೀವಿ ಔಷಧಿಯನ್ನು. ಇವಾಗ ಇನ್ನು ಕೊನೆ ಕೊಯ್ಲು ಸುಜನ್ ಬಂತು, ಇವಾಗ ಹೋಗ್ತೀವಿ ನಾವು ಮಾಡ್ಕೊಡ್ತೀವಿ, ಚೆನ್ನಾಗಿ ಬೇಕಾಯ್ತು. ಬಿಡುವಿನ ವೇಳೆಯಲ್ಲಿ ನಿಮ್ಮ ಕೃಷಿಯನ್ನು ಕೂಡ ಮಾಡ್ತೀರಿ, ಹೊರಗಡೆ ಹೋಗಿ ಕೂಡ ದುಡಿತೀವಿ. ಆದ್ರೆ ಅವರಿಗೂ ಒಂದು ಖುಷಿ ಆಗತ್ತೆ, ಒಬ್ಬರಿಗೆ ಹೆಲ್ಪ್ ಮಾಡ್ದಂಗೆ ಆಗತ್ತೆ, ನಮಗೂ ಒಂದು ಇದಾಗತ್ತೆ ಅಂತ ಹೇಳಿ ಮಾಡ್ತಾ ಇದೀವಿ. ಆಮೇಲೆ ಈಗ ಕೃಷಿ ಮೇಳ ಆಗ್ಬೋದು, ಕೃಷಿ ವಸ್ತು ಪ್ರದರ್ಶನ ಆಗ್ಬೋದು, ಇಂಥದ್ದಕ್ಕೆಲ್ಲ ಭೇಟಿ ಕೊಡುವ ಒಂದು ಆಸಕ್ತಿ ಇದೆಯಾ? ಹಾ, ಆಸಕ್ತಿ ಇದೆ. ನಾನು ಫ್ಲವರ್ ಡೆಕೋರೇಷನ್ ಮಾಡಬೇಕಾದ್ರೆ ತುಂಬಾ ಕಡೆ ಹೋಗಿದ್ದೆ ಈ ಕೆಲಸಕ್ಕೆ. ಇಲ್ಲಿ ತೂತುಗೋಡಿ ಅಂತ ಬಂತು ತಮಿಳ್ನಾಡಲ್ಲಿ, ಅಲ್ಲೂ ಹೋಗಿದ್ದೆ. ಮೈಸೂರಲ್ಲಿ ಒಂದ್ಸರಿ ವಸ್ತು ಪ್ರದರ್ಶನ, ಅಲ್ಲಿ ಹೋಗಿದ್ದೆ. ಚನ್ನಗಿರಿಯಲ್ಲಿ ಒಂದಾಗಿತ್ತು, ಅಲ್ಲಿ ಹೋಗಿದ್ದೆ. ನಾವೇ ಕೆಲಸ ಮಾಡಿಬಿದ್ದೀವಿ ಅಂತ ಅಲ್ಲಿ, ಮೊಸಳೆ ಆಗಲಿ, ಗಿಡಗಳಾಗಲಿ, ಪ್ರಾಣಿದಾಗಲಿ, ಪಕ್ಷಿದ್ದು, ಮತ್ತೆ ಈ ತರಕಾರಿ ಬೆಳೆದು ಅದನ್ನೆಲ್ಲ ಫ್ಲವರಲ್ಲೇ ಮಾಡಿದ್ದೀವಿ. ಇತ್ತು ಮಾಡಿದ್ವು, ಅದನ್ನ ಮಾಡಿದ ಅನುಭವ ಇದೆ. ಆದರೆ ಅಲ್ಲಿ ನೋಡಿದ್ದೀನಿ ವಸ್ತು ಸಂಗ್ರಹ, ಧರ್ಮಸ್ಥಳ ಲಕ್ಷದೀಪೋತ್ಸವದಲ್ಲಿ ಒಂದು ವಸ್ತು ಸಂಗ್ರಹಾಲಯ ಮಾಡ್ತಾರೆ, ಅದರಲ್ಲೂ ಪಕ್ಷಿದು ದೋಟಿದ್ದು ಪ್ರತಿಯೊಂದು ಇರುತ್ತೆ ಅಲ್ಲಿ. ಅದನ್ನು ಒಳಗೆ ಹೋಗಿ ಬಂದಿದ್ದೀನಿ, ಆದರೆ ಕೇಳಲಿಲ್ಲ, ಹೋಗಿ ಬಂದಿದ್ದೀನಿ, ನೋಡಿದ್ದೀನಿ. ಇಲ್ಲಿ ಸ್ಥಳೀಯವಾಗಿ ಒಂದಷ್ಟು ಮದುವೆ ಸಮಾರಂಭಗಳು ಅಥವಾ ಬೇರೆ ಏನಾದರೂ ಕಾರ್ಯಕ್ರಮಗಳಿದ್ರೆ ಫ್ಲವರ್ ಡೆಕೋರೇಷನ್ಗೆ ಹೋಗ್ತೀರಾ? ಹಾಂ, ಮಾಡಿದ್ದೆ ನಾನು. ಇಲ್ಲಿ ನಂದು ಇದೆ, ಅದು ಒಂದು ಬಿಸ್ನೆಸ್ ಇತ್ತು, ಆದರೆ ಈಗ ನನಗೆ ಅದು ಆಗಲ್ಲ ಅಂತ ನಾನು ಬಿಟ್ಟಿದ್ದೀನಿ. 5 ವರ್ಷ ಇಲ್ಲಿ ಮಾಡಿದ್ದೀನಿ, ನನ್ನ ಕೈಯಲ್ಲೂ ಇವಾಗ 1.5 ಲಕ್ಷ ರೂಪಾಯಿ ಐಟಮ್ ಇದೆ, ಮಾಡಿದ್ದೀನಿ. ತುಂಬಾ ಜನ ಮದುವೆಗಳೆಲ್ಲ ನಮ್ಮ ತಾಲೂಕಲ್ಲಿ ಮಾಡಿದ್ವಿ, ಕಲ್ಯಾಣ ಮಂಟಪದಲ್ಲಿ. ಹಾ, ಒಳ್ಳೇದು. ಪರಮೇಶ್ವರ್ ಸಿದ್ದನಾಯ್ಕ ಅವರೇ, ತರಕಾರಿ ಕೃಷಿ ಮಾಡುವಂತ ಒಂದು ಉತ್ಸಾಹದಲ್ಲಿ ಇದ್ದೀರಿ, ಜೊತೆಗೆ ಮಾಹಿತಿಗಾಗಿ ನೀವು ಹುಡುಕಾಡ್ತಾ ಮಾಡ್ತಾ ಇದ್ರಿ. ಬಹುಶಃ ಕೃಷಿ ಇಲಾಖೆಗೋ, ತೋಟಗಾರಿಕಾ ಇಲಾಖೆಯೋ, ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಹೋದ್ರೆ ನಿಮಗೆ ಸಾಕಷ್ಟು ಮಾಹಿತಿ, ತರಬೇತಿಯು ಕೊಡುವಂತ ವ್ಯವಸ್ಥೆಯು ಕೂಡ ಇದೆ. ಅದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ತೀವಿ ಅಂತ ಭಾವಿಸ್ತಾ ನಮ್ಮ ಮಾತುಕತೆ ನಿಲ್ಲಿಸೋಣ. ನಮಸ್ಕಾರ. ಥ್ಯಾಂಕ್ಸ್. ತರಕಾರಿ ಕೃಷಿ ಈ ಕುರಿತು ಸಿದ್ದಾಪುರದ ಪರಮೇಶ್ವರ ಸಿದ್ದ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಶೀಘ್ರ ಬದಲಾವಣೆಯಾಗುವ ಹವಾಮಾನದ ಸರಿಯಾದ ಮುನ್ಸೂಚನೆ ಕೊಡುವುದು ಅಷ್ಟು ಸುಲಭ ಅಲ್ಲ. ಆದರೆ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ತಂತ್ರಾಂಶಗಳಿಂದ ಇದು ನಿಖರವಾಗ್ತಾ ಸಾಗಿದೆ. ತಂತ್ರಜ್ಞಾನ ಅಭಿವೃದ್ಧಿಯಾಗದ ಹಿಂದಿನ ಕಾಲದಲ್ಲಿ ಮಳೆ ನಕ್ಷತ್ರಗಳ ಮೇಲೆ ಮುಂಬರುವ ಮಳೆಯ ಪ್ರಮಾಣವನ್ನ ಲೆಕ್ಕ ಹಾಕ್ತಾ ಇದ್ರು. ಆರಿದ್ರ, ಪುನರ್ವಸು, ಪುಷ್ಯ ಇವೆಲ್ಲ ಹೆಚ್ಚಿನ ಮಳೆ ಸುರಿಯುವಂತಹ ನಕ್ಷತ್ರಗಳು. ಒಟ್ಟಾರೆ ಮಾನ್ಸೂನಿಗೆ ಸಂಬಂಧಪಟ್ಟಂತಹ ವಿಷಯಗಳು ನಮ್ಮ ಲೆಕ್ಕಕ್ಕೆ ನಿಲುಕುವ ಹಾಗಿತ್ತು. ಭಾರತ ಉಪಖಂಡದಲ್ಲಿ ನಿರ್ದಿಷ್ಟವಾಗಿ ಮಳೆಗಾಲ, ಚಳಿಗಾಲ ಹಾಗೂ ಬೇಸಿಗೆಗಾಲ ಎಂಬುದು ನಮಗೆಲ್ಲ ಪರಿಚಯ ಇತ್ತು. ಈ ಅವಧಿಯಲ್ಲಿ ಅಂತಹ ಏನೂ ಹೇಳಿಕೊಳ್ಳುವ ಬದಲಾವಣೆಯಾಗ್ತಾ ಇರಲಿಲ್ಲ, ಅಥವಾ ಸ್ಥಳೀಯವಾಗಿ ಅದರ ಪರಿಣಾಮ ಗೊತ್ತಾಗ್ತಿರಲಿಲ್ಲ. ವರ್ಷಾವಧಿ ಬಹುತೇಕ ನಿರೀಕ್ಷಿತ ರೀತಿಯಲ್ಲೇ ಹವಾಮಾನ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಕೃಷಿ ಚಟುವಟಿಕೆಗಳು ಮುಂದುವರಿಯುತ್ತಿದ್ವು. ಆದರೆ ಈಗ ಹವಾಮಾನ ಬದಲಾವಣೆಯ ಜಾಗತಿಕ ಪ್ರಕ್ರಿಯೆಯಾಗಿ ಹಲವಾರು ಏರುಪೇರುಗಳಾಗ್ತಾ ಇದೆ.

ಪರಮಾನಂದಗೆ ಪರಮಾರೂಢಗೆ ನಮೋ ನಮೋ. ಬ್ರಹ್ಮಾನಂದಗೆ ಬ್ರಹ್ಮಾಧಿಕಾರಿಗೆ ಬ್ರಹ್ಮ ಜ್ಞಾನಿಗೆ ನಮೋ ನಮೋ. ಬ್ರಹ್ಮ ಜ್ಞಾನಿಗೆ ನಮೋ ನಮೋ. ಸಚಿದ್ರೂಪಗೆ ಸಜಾನಂದಗೆ ಸಚಿದ್ರೂಪಗೆ ಸಜಾನಂದಗೆ ಸದೃಶೀರ್ಷಗೆ ನಮೋ ನಮೋ. ಸದೃಶೀರ್ಷಗೆ ನಮೋ ನಮೋ. ಹಂಸಾರೂಢಗೆ ಹರಿಹರವಂದಗೆ ಅರುಚಾರೂಢಗೆ ನಮೋ ನಮೋ. ಶಿವಾರೂಢಗೆ ಶಿವಕುಲ ಜಾತಗೆ ಶಿವಾರೂಢಗೆ ಶಿವಕುಲ ಜಾತಗೆ ಸಿದ್ಧಾರೂಢಗೆ ನಮೋ ನಮೋ. ಸಿದ್ಧಾರೂಢಗೆ ನಮೋ ನಮೋ. ಹಂಸಾರೂಢಗೆ ಹರಿಹರವಂದಗೆ ಅರುಚಾರೂಢಗೆ ನಮೋ ನಮೋ. ಶಾಂತಾನಂದಗೆ ಜಮಗುಣತೀತಗೆ ಸಿದ್ಧಾರೂಢಗೆ ನಮೋ ನಮೋ. ವಿಷ್ಣು ಬಾಬೋದಿ ಗೆಳತಿ ವಿಷ್ಣು ಬಾಬೋದಿ ಗೆಳತಿ ವಿಷ್ಣು ಬಾಬೋದಿ ಗೆಳತಿ ವಿಷ್ಣು ಬಾಬೋದಿ ವಿಷ್ಣು ಬಾಬೋದಿ ಹಸನಂಗಾದಿ ವಿಷ್ಣು ಬಾಬೋದಿ ಹಸನಂಗಾ ಆದಿಯೊಳು ಮೂರು ಬೀದಿ ಆದಿಯೊಳು ಮೂರು ಬೀದಿ ಕಲಿತಾವ ಗೆಳತಿ ವಿಷ್ಣು ಬಾಬೋದಿ ಗೆಳತಿ ವಿಷ್ಣು ಬಾಬೋದಿ. ನೀರೊಳು ಕೊಡ ತುಂಬಿ ಮಾಡಿ ಇಟ್ಟಳು ಸಿಂಬಿ ನೀರೊಳು ಕೊಡ ತುಂಬಿ ಮಾಡಿ ಇಟ್ಟಳು ಸಿಂಬಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಬೀಸುನು ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ವಿಷ್ಣು ಬಾಬೋದಿ ಗೆಳತಿ ವಿಷ್ಣು ಬಾಬೋದಿ. ಹಿರೇಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿಯೇ ಹಿರೇಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಈಶ ಸದಾ ಶಿವನ ನೆನೆಯೋನ ತಂಗಿ ಈಶ ಸದಾ ಶಿವನ ನೆನೆಯೋನ ತಂಗಿ ಈಶ ಸದಾ ಶಿವನ ಈಶ ಸದಾ ಶಿವನ ನೆನೆಯೋನ ತಂಗಿ ಬೀಸನು ಬಾಳು ಬೀಸನು ಬಾ